ಅರ್ಕ ಆಕಾಶ್ ಅಂತ ಇದೆ. ಆಮೇಲೆ ಸಂಕರಣ ತಳಿಗಳಿಗೆ ಬಂದಾಗ ಇನ್ನೊಂದೇನಂತಂದ್ರೆ ಇದರಲ್ಲಿ ನಾವು ಸಂಕರಣ ತಳಿಗೆ ಬಂದಾಗ ಅರ್ಕ ಐಶ್ವರ್ಯ ಮತ್ತು ಅರ್ಕ ಮಧುರ ಅಂತ ಇದೆ. ಇವು ಕೂಡ ತಳಂಗಡಿಯನ್ನು ತಳಿಗಳನ್ನು ಕೂಡ ನಾವು ಬಳಸ್ಕೋಬಹುದು. ಆಮೇಲೆ ಇಲ್ಲಿ ಏನಂತಂದ್ರೆ ಶುಗರ್ ಬೇಬಿ ಅಂತಂದ್ರೆ ಪ್ರತಿ ಹಣ್ಣಿನ ವೇಟ್ ಅಂತಂದ್ರೆ 4-5 ಕಿಲೋಗ್ರಾಂ ವರೆಗೂ ತೂಕ ಹೊಂದಿರ್ತದೆ. ಆಮೇಲೆ ತೊಗಟಿ ತಿಳಿ ಹಸಿರು ಬಣ್ಣದ ಕೂಡಿದಿರುತ್ತೆ. ಆಮೇಲೆ ಹಣ್ಣುಗಳನ್ನಂತಂದ್ರೆ ಈಗ 75-80 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಆಮೇಲೆ ಒಳ್ಳೆ ಸಿಹಿಯನ್ನು ಕೂಡ ಅದರಲ್ಲಿ ಹೊಂದಿರುತ್ತೆ. ಆಮೇಲೆ ಎರಡನೇದಂದ್ರೆ ಅರ್ಕ ಮಾಣಿಕ್ ಬಂದಾಗ ಈ ತಳಿ ಏನಂತಂದ್ರೆ ಹಣ್ಣುಗಳು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ಬಟ್ ದುಂಡಗಾಗಿರುತ್ತೆ. ಆಮೇಲೆ ಇದು ಕೂಡ ಹಸಿರು ಬಣ್ಣದ ತೊಗಟೆಯನ್ನು ಕೂಡ ಹೊಂದಿರುತ್ತೆ. ಇದು ದೀರ್ಘಾವಧಿ ತಳಿ ಆಗಿದ್ದು ಅಂತಂದ್ರೆ 100-110 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಮತ್ತು ಈ ತಳಿದ ಎಲೆ ಚುಕ್ಕೆ ಮತ್ತು ಬೂದು ರೋಗ ಕೂಡ ತುತ್ತಾಗದಿರಲಿ, ಇದು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತೆ. ಆಮೇಲೆ ಇನ್ನೊಂದು ಅರ್ಕ ಮುತ್ತು ಅಂತ ಇದೆ. ಇದರದ್ದು ವಿಶಿಷ್ಟ ಗುಣಗಳೆಂದರೆ ಬಳ್ಳಿಗಳು ಸಣ್ಣದಾಗಿರುತ್ತವೆ, ಬಟ್ ಒಂದರಿಂದ ಎರಡು ಮೀಟರ್ವರೆಗೆ ಮಾತ್ರ ಹಬ್ಬತ್ತದು. ಆಮೇಲೆ ಇನ್ನೊಂದೇನಂತಂದ್ರೆ 75-80 ದಿನ ಕೂಡ ಕಟಾವಿಗೆ ಬರುತ್ತೆ. ಬಟ್ ಇದರದ್ದು ದುಂಡಾಗಿರುತ್ತೆ ಮತ್ತು ಕೆಂಪು ತಿರುಳು ಗರಿಯಾಗಿ ಇದು ಸಿಹಿ ಅಂಶ ಏನಂತಂದ್ರೆ 12-13 ಬ್ರಿಕ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಇದು ಹೊಂದಿರುತ್ತೆ. ಮತ್ತು ಸ್ವಲ್ಪ ಸೈಜ್ ಮಾತ್ರ ಸ್ವಲ್ಪ ದೊಡ್ಡದೇ ಇರುತ್ತೆ. ಇದು ಅಂದರೆ ನಿಮಗೆ 20 ಕೆಜಿವರೆಗೂ ಬರುತ್ತೆ ಒಂದು ಹಣ್ಣು, ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಇದು ಮಾರ್ಕೆಟಲ್ಲಿ ಅಷ್ಟು ಬೇಡಿಕೆವಾದಂಥ ತಳಿಗಳು ಇಲ್ಲ, ಬಟ್ ಇಳುವರಿಗೋಸ್ಕರ ಇದನ್ನು ಸ್ವಲ್ಪ ಜನ ರೈತರು ಕೂಡ ಇದನ್ನು ಇತ್ತಿತ್ತಲಾಗಿ ಮಾಡ್ಕೊತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಏನಂತಂದರೆ ಅರ್ಕ ಆಕಾಶ್ ಅಂತ ಇದೆ. ಇವೆಲ್ಲ ನಮಗೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಡೆವಲಪ್ ಆಗಿರುವಂಥ ತಳಿಗಳಲ್ಲೂ ಇವು ಚೆನ್ನಾಗಿ ಬರುತ್ತೆ. ಈಗ ರೈತ ಕಲ್ಲಂಗಡಿ ಬೇಸಾಯ ಮಾಡ್ಬೇಕನ್ನೋ ರೈತರಿಗೆ ಹೇಗೆ ಹೇಳ್ತೀರಿ, ಭೂಮಿ ಸಿದ್ಧತೆ ಇರ್ಬೋದು, ಜೊತೆಗೆ ಯಾವ ರೀತಿ ಇದನ್ನ ಬೀಜವನ್ನ ನಾಟಿ ಮಾಡ್ಬೇಕಂತೀರಿ, ತಾವು ಎಷ್ಟು ಅಂತರ ಕೊಡಬೇಕು, ಮತ್ತೆ ಹೇಗೆ ಬಿತ್ತುವಾಗ ಏನಾದರೂ ಗೊಬ್ಬರ ಹಾಕಬೇಕಾಗತ್ತಾ, ಕಾಳು ಹಾಕುವಾಗ ಅಥವಾ ಕಲ್ಲಂಗಡಿಯನ್ನು ನಾಟಿ ಮಾಡುವಾಗ ಅಂತೀರಾ, ಹೇಗೆ ಹೇಳಿ ಸರ್? ನಾವು ಏನಂತಂದರೆ ಮೊಟ್ಟ ಮೊದಲನೇದಾಗಿ ಈಗ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡಿರ್ಬೇಕು. ಅದನ್ನು ಪ್ರತಿ ಹೆಕ್ಟರ್ಗೆ 20-25 ಟನ್ ತಿಪ್ಪೆ ಗೊಬ್ಬರ ಮತ್ತು ಚೆನ್ನಾಗಿ ಹಾಕಿರ್ಬೇಕು. ಮಣ್ಣಿನ ಫಲವತ್ತತೆ ಹೆಚ್ಚನ್ನು ಕೂಡ ನಾವು ಹಸಿರೆಲೆ ಗೊಬ್ಬರ ಹಣ್ಣುಗಳನ್ನು ತಮಗೆ ಹೇಳ್ತೀವಿ. ದಯಂಚೆ ಆಗಲಿ, ಸಣ್ಣೆಂಪೆ ಆಗಲಿ, ಪಿಳಿಪೆಸರಾಗಲಿ, ಅಥವಾ ನಮಗೇನಂತಂದರೆ ನಿಮಗೆ ಉದ್ದು ಅಲಸಂದೆ ಈ ಥರ ಬೆಳೆಗಳನ್ನು ತಾವೆಲ್ಲ ಮುಂಚಿತವಾಗಿ ಹಾಕಿರ್ಬೇಕು. ಹಾಕಿದ್ರೂ ಮತ್ತೆ ಏನು ಮಾಡುತ್ತೆ, ಆಮೇಲೆ 2-2.5 ಮೀಟರ್ ಅಂತರದ ಸಾಲುಗಳನ್ನು ಬಿಟ್ಟು ಅದನ್ನು ಈಗ ನಾವು ಮಲ್ಚಿಂಗ್ ಪೇಪರ್ ಹಾಕಿನೂ ಕೂಡ ಬೋದ್ ಎತ್ತರಿಸಿ ಮಲ್ಚಿಂಗ್ ಪೇಪರ್ ಮಾಡ್ಬೋದು. ಅಥವಾ ನಾವು ಮಲ್ಚಿಂಗ್ ಪೇಪರ್ ಮಾಡೋಕ್ಕಾಗಲ್ಲ ಅಂತಂದರೆ 2-2.5 ಮತ್ತು 3 ಮೀಟರ್ ಅಂತರದ ಸಾಲುಗಳು ಮಾಡಿ 1 ಮೀಟರ್ ಅಂತರ ಮಾಡಿ ಅದಕ್ಕೆ 50 ಕಿಲೋಗ್ರಾಂ ಸಾರಜನಕ, 80 ಕೆಜಿ ರಂಜಕ, ಆಮೇಲೆ 100 ಕೆಜಿ ಪೊಟ್ಯಾಶ್ ರಸಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಿ ಒಂದು ಹೆಕ್ಟರ್ಗೆ ಅದನ್ನು ಪ್ರತಿ ಹೆಕ್ಟರ್ಗೆ ಇಷ್ಟು ಮಾಡಿ ನಂತರ ಏನು ಮಾಡಬೇಕು, ಪ್ರತಿ ಗುಣಿಗೆ 4-5 ಬೀಜಗಳನ್ನು ನಾವು ಹಾಕ್ರಿ ಅಂತ ಹೇಳ್ತೀವಿ. ಯಾಕಂತಂದರೆ ಕೆಲವೊಂದು ಇಲ್ಲಿ ಏನಾಗ್ಬಿಡುತ್ತಂದರೆ ಕಲ್ಲಂಗಡಿಯಲ್ಲಿ ಫಸ್ಟಿಗೆ ನಮಗೇನು ಮಿಡಿತೆಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾವು 1-2 ತಿನ್ನುತ್ತಂದರೆ ಆಮೇಲೆ ನಾವೇನು ಮಾಡಬೇಕು, 10-15 ದಿನ ಆದಮೇಲೆ 2 ಬೀಜಗಳನ್ನು ಬಿಟ್ಟು ಉಳಿದನ್ನು ನಾವು ಕಿತ್ಕೊಂಡ್ಬಿಡ್ಬೇಕು. ಅವಾಗ ನಮಗೇನು ಬೀಜಗಳನ್ನು ಪ್ರತಿ ಹೆಕ್ಟರ್ಗೆ ಏನಂದ್ರೆ 300 ಉಳಿತಾವೆ. ಆಮೇಲೆ ನಮಗೆ 300-400 ಗ್ರಾಂ ಬೀಜ ಮಾತ್ರ ಹೋಗುತ್ತೆ ಪ್ರತಿ ಹೆಕ್ಟರ್ಗೆ. ಅದು ಸ್ವಲ್ಪ ಬೀಜದ ಕಾಸ್ಟ್ಲಿ ಇರುತ್ತೆ. ಬಟ್ ಇನ್ನೊಂದು ಏನಂತಂದ್ರೆ ಸ್ವಲ್ಪ ಹಾವಳಿ ಇರೋದ್ರಿಂದ, ಮಿಡ್ತಿಗಳ ಹಾವಳಿ ಇರೋದ್ರಿಂದ ನಾವು ಸ್ವಲ್ಪ ಫೇಲ್ ಆಗಿದ್ದನ್ನು ಬಿಟ್ಟು ಆಮೇಲೆ ನಾವು ಕಿತ್ಕೋಬಹುದು, ಅದೇನು ತೊಂದರೆ ಆಗಲ್ಲ. ಅದಕ್ಕೋಸ್ಕರ ನಾವು ಏನಂತಂದ್ರೆ ಒಂದು 10 ಸೆಂಟಿಮೀಟರ್ಗೆ ಒಂದು ನಾವು ಇದು ಮಾಡಿಕೊಂಡು 2.5 ಮೀಟರ್ ಸಸಿಯಿಂದ ಸಸಿಗೆ ನಮ್ಗೆ ಏನಂತಂದ್ರೆ 1 ಫೀಟಿಗೆ ಒಂದು ಹಾಕು ಅಂತ ಹೇಳ್ತೀವಿ ನಾವು ರೈತರಿಗೆಲ್ಲ. 1 ಫೀಟಿಗೆ ಒಂದು ಹಾಕು ಅಂತ ಹೇಳ್ತೀವಿ. ಆಮೇಲೆ ಏನಂತಂದ್ರೆ 1 ಗುಣಿಗೆ 4-5 ಕಾಳುಗಳನ್ನ ಹಾಕಿದ್ರೆ ಸಾಕಾಗುತ್ತೆ. ಕೆಲವೊಂದ್ ಕಡೆ ರೈತರು ಏನ್ ಮಾಡ್ತಾರೆ, ಸಸಿಗಳನ್ನ ಮಾಡಿಸಿಕೊಂಡ್ಬಂದು ಇದರಲ್ಲಿ ಸಸಿಗಳನ್ನ ಮಾಡಿಕೊಡ್ತಾರೆ, ಸಸಿಗಳನ್ನು ಮಾಡಿಸ್ಕೊಂಡ್ಬಂದು ಹಚ್ತಾರೆ, ಕೆಲವೊಂದಿಷ್ಟು ಮಂದಿ ಬೀಜ ಡೈರೆಕ್ಟ್ ಆಗಿ ಹಾಕ್ತಿರ್ತಾರೆ, ಯಾವ್ದು ಚಲೋ ಅಂತಿರ್ ನಾವು? ಇನ್ನೊಂದೇ ಅಂತಂದ್ರೆ ನಾವು ಸ್ವಲ್ಪ ನಮಗೆ ನೀರಿನ ಕೊರತೆ ಇತ್ತು, ನಮಗೆ ಭೂಮಿ ಹದ ಮಾಡೋದು ಸ್ವಲ್ಪ ಆಗಲಿಲ್ಲ, ನಮ್ಗೆ ಲೇಟಾಗಿ ಬೆಳೆ ಬಂತು ನಮ್ಮ ಮುಂಚಿನ ಬೆಳೆ ಅಂತಂದ್ರೆ ನಾವು ಅಷ್ಟೊತ್ತಿಗೆ ನಾವೇನ್ ಮಾಡ್ಬೇಕು, ಸಸಿ ಮಡಿಗಳನ್ನ ಕೂಡ ನಾವು ಏನಂತಂದ್ರೆ ಸೇಡ್ ನೆಟ್ಟಲ್ಲಿ ನರ್ಸರಿಯಲ್ಲೂ ಕೂಡ ನಾವು ಸಸಿ ಟ್ರೇಲಲ್ಲಿ ಒಂದು ಟ್ರೇನಲ್ಲಿ ನಮಗೆ ಬೇಕಾಗ್ತಿರ್ತಕ್ಕಂಥ ಮೇಲ್ ಮಣ್ಣು ಮತ್ತು ಅದರ ಜೊತೆಗೆ ತಿಪ್ಪೆ ಗೊಬ್ಬರವನ್ನು ಕಲಸಿ ನಾವು ಟ್ರೇನಲ್ಲಿ ತುಂಬಿ ನಾವು ಸಸಿಗಳು ಕೂಡ ನಾವು ರೆಡಿ ಮಾಡ್ಕೋಬಹುದು. ಏನಂದ್ರೆ ಈಗ ಸೇಡ್ ನೆಟ್ಟಲ್ಲಿ ಸಸಿ ಉತ್ಪಾದನಾ ಕೇಂದ್ರಗಳದಾವಲ್ಲ, ಅಲ್ಲೆಲ್ಲ ರೈತರು ರೊಕ್ಕ ಕೊಟ್ಟು ಬೀಜ ಕೊಟ್ಟಿರ್ತಾರೆ, ಬೀಜ ಕೊಟ್ಟು ಸಸಿ ಮಾಡ್ಕೊಂಡ್ಬಂದು ನೇರವಾಗಿ ಹಚ್ಚಿಬಿಡ್ತಾರೆ, ಇದು ಮಾಡುದು ಒಳ್ಳೇದಂತೀರ, ಹೇಗೆ ತಾವು? ನಮ್ಗೆ ಏನಂತಂದ್ರೆ ಸಸಿ ಮಾಡುವುದರಿಂದ ಕೂಡ ಒಳ್ಳೇದಾಗುತ್ತೆ, ಬಟ್ ನಮ್ಗೆ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಸಸಿ ಮಾಡುವುದರಿಂದ. ಯಾಕಂತಂದ್ರೆ ಡೈರೆಕ್ಟ್ ಬೀಜನ ನಾವು ಕೊಟ್ಟು ಬೀಜಕ್ಕೆ ಸಸಿ ಮಾಡಿ 70-80 ಪೈಸೆಗೆ ಒಂದು ಸಸಿ ಮಾಡಿ ಕೊಡ್ತಾರೆ, ಅದನ್ನ ತಂದು ನಾವು ಇಲ್ಲಿ ಹಚ್ಚಿ ಮತ್ತೆ ಬಟ್ ಇಳುವರಿ ಬೇಗ ಸ್ಟಾರ್ಟ್ ಆಗುತ್ತೆ ಅದು. ಯಾಕಂತಂದ್ರೆ ನಾವು ಸಸಿ ಆಲ್ರೆಡಿ ಒಂದು 15 ದಿನದ ಸಸಿ ರೈಸ್ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ತಂದು ನಾವು ಹಚ್ಚೋದ್ರಿಂದ ಕೂಡ ನಮಗೆ ಅನುಕೂಲ ಆಗುತ್ತೆ, ಬಟ್ ಸ್ವಲ್ಪ ಖರ್ಚು ರೈತರಿಗೆ ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಮಲ್ಚ್ ಮಾಡಿ ಡೈರೆಕ್ಟ್ ಹೋಲ್ ಹಾಕಿ ಅದರಲ್ಲಿನೇ ನಾವು ಬೀಜ ಇಟ್ಬಿಟ್ರೆ ನಮಗೆ ಕೂಡ ಉತ್ತಮ ರೀತಿಯಲ್ಲಿ ಕೂಡ ನಾವು ಸಸಿಗಳನ್ನು ಬೆಳೆಸ್ಕೋಬಹುದು. ಮತ್ತೆ ನಾವು ಮುಂದಿನ ದಿನಮಾನಗಳಲ್ಲಿ ಏನಂತಂದ್ರೆ ನಾವು ಸಸಿಗಳನ್ನು ಯಾವುದೇ ಮಲ್ಚಿಂಗ್ ಮಾಡಿ ಹಾಕೋದ್ರಿಂದ ಸಸಿಗಳು ಫೇಲ್ ಆಗೋ ಚಾನ್ಸಸ್ ಬಹಳ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಮಲ್ಚಿಂಗ್ ಮಾಡಿ ಹಾಕೋದ್ರಿಂದ ಇಳುವರಿಯನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬಹುದು. ಈಗ ಕಲ್ಲಂಗಡಿ ಬೀಜವನ್ನ ಹಾಕ್ತಾರೆ ರೈತರು, ಹಾಕುವಾಗ ಏನಾದ್ರೂ ಗೊಬ್ಬರ ಹಾಕಬೇಕಾ ಅಥವಾ ಹೇಳಿದಿರ್ತಾವೆ ಇಷ್ಟು ಗೊಬ್ಬರ ಹಾಕ್ಬೇಕು ಒಂದು ಎಕರೆಗೆ ಅಂತಕ್ಕಂಥ ವಿಚಾರ ಹೇಳಿದ್ರಿ ಹೆಕ್ಟರ್ಗೆ. ಈಗ ಮಲ್ಚ್ ಮಾಡಿರ್ತಾರೆ, ಮಲ್ಚ್ ಅಲ್ಲಿ ಎಲ್ಲೆಲ್ಲಿ ಡ್ರಿಪ್ ಬರ್ತಾವ ಅಲ್ಲೇ ಹೋಲ್ ಮಾಡ್ಬೇಕಂತೀರಾ, ಹೇಗೆ ಡ್ರಿಪ್ಗಳನ್ನು ಹೇಗೆ ಬಿಡ್ಬೇಕು? ಈ ಡ್ರಿಪ್ ಹನಿ ನೀರಾವರಿ ಮಾಡಿರ್ತಾರೆ ರೈತರು, ಅಲ್ಲಿ ಸ್ವಲ್ಪ ಹೇಳಿ ಹೇಗೆ ಅಂತ. ಈಗ ಮಲ್ಚ್ ಮಾಡಿ ನಾವು ಬೋದ್ ಬಿಟ್ಟಿರ್ತೀವಿ, ಆಲ್ರೆಡಿ ಇನ್ನೊಂದು ಏನ್ ಮಾಡಿರ್ತಾರೆ ರೈತರನ್ನ ನಾವು ಏನ್ ಮಾಡ್ಕೋಬೇಕಂತಂದ್ರೆ ಅದರಲ್ಲಿ ಆನ್ಲೈನ್ ಇನ್ಲೈನ್ ಅಂತ ಬರುತ್ತೆ ನಮ್ಗೆ ಡ್ರಿಪ್, ಇನ್ಲೈನ್ ಮುಖಾಂತರ ಒಳಗಡೆನೆ ಡ್ರಿಪ್ ಹಾಕಿ ಬೋದಿನ ಮೇಲೆ ಆಮೇಲೆ ನಾವು ಮಲ್ಚ್ ಶೀಟ್ ಅನ್ನು ಹಾಕೋಬೇಕು. ಮಲ್ಚ್ ಶೀಟ್ ಮಾಡಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಹೇಳ್ತೀವಿ ನಾವು ಇಷ್ಟು ಪ್ರಮಾಣದಲ್ಲಿ ಟ್ರೈಕೋಡರ್ಮಾ ಅಂತೇಳಿ ನಾವು ಬೀಜೋಪಚಾರ ಮಾಡಿ ಸಸಿಗಳು ಬೀಜ ನೆಟ್ಟಿ ಹಾಕಿ ನಾವು ಒಂದು ತಿಂಗಳಿಂದ ನಿಮ್ಗೆ 20-25 ದಿನಕ್ಕೆ ಒಂದೊಂದು ಯಾವ ಚೆನ್ನಾಗಿರ್ತಕ್ಕಂಥ ಸದೃಢವಾಗಿ ಬೆಳೆದಿರ್ತಕ್ಕಂಥ ಸಸಿಗಳನ್ನು ಬಿಟ್ಟು ಇನ್ನು ಬೇರೆ ಇರ್ತಕ್ಕಂಥ ಸಸಿಗಳನ್ನು ಕಿತ್ತು ಹಾಕ್ಬಿಡ್ರಿ. ಕಿತ್ತು ಹಾಕಿದ್ಮೇಲೆ 40-45 ದಿನಕ್ಕೆ ನಾವು ಏನು ಮಾಡ್ತೀವಿ, ನಮಗೆ ನಿಂಬೆ ಆಕಾರದಲ್ಲಿ ಗಾತ್ರದಲ್ಲಿ ಬಂದಾಗ, ಹಣ್ಣಿನ ಗಾತ್ರ ನಿಂಬೆ ಆಕಾರದಲ್ಲಿ ಬಂದಾಗ ಅವಾಗ ಏನು ಮಾಡ್ಬೇಕಂತಂದ್ರೆ ಒಂದು ಗಿಡಕ್ಕೆ ನಿಮಗೆ ಮಿನಿಮಮ್ 3-4 ಕಾಯಿಗಳನ್ನು ಬಿಟ್ಟು ಮಿಕ್ಕಿದ ಕಾಯಿಗಳನ್ನು ನಾವು ತೆಗೆದು ಹಾಕ್ಬಿಡ್ಬೇಕು. ಅದು ಎದಕ್ಕೋಸ್ಕರ ಅಂತಂದ್ರೆ ನಮ್ಗೆ ಒಳ್ಳೆ ಸೈಜ್ ಬರಬೇಕು, ಒಳ್ಳೆ ಇಳುವರಿ ಬರಬೇಕಂತಂದ್ರೆ ಒಂದು ಸಸಿಗೆ ಮಾತ್ರ 3-4 ಕಾಯಿಗಳನ್ನು ಮಾತ್ರ ಬಿಡಬೇಕು. ಬಿಡೋದ್ರಿಂದ ನಮ್ಗೆ ಏನಾಗತ್ತಂದ್ರೆ ಒಳ್ಳೆ ಸೈಜ್ ಬರುತ್ತೆ, ರೇಟು ಚೆನ್ನಾಗಿ ಸಿಗುತ್ತೆ, ಒಳ್ಳೆ ನಮ್ಗೆ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಇದರಲ್ಲಿ ಅಂದ್ರೆ ಒಂದು ಸಸಿಗೆ 3-4 ಕಾಯಿಗಳು ಅಷ್ಟೇ ಸಾಕಂತೀರ, ಮತ್ತೆ ಮುಂದೆ ಹಂಗೆ ಏನಾದ್ರು ಕಾಯಿಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅಥವಾ 3-4 ಸಸಿಗಳ ಕಾಯಿ ಸಾಕಂತಿರ್ತಾವ? ನಾವು ಒಂದು ಸಸಿಗೆ 3-4 ಕಾಯಿಗಳು ಸಾಕು, ಜಾಸ್ತಿ ಬಿಡಬಾರ್ದು. ಜಾಸ್ತಿ ಬಿಡೋದ್ರಿಂದ ಏನಾಗತ್ತಂದ್ರೆ ನಮ್ಗೆ ಸೈಜ್ ಚೆನ್ನಾಗಿ ಬರೋದಿಲ್ಲ, ಯಾಕಂತಂದ್ರೆ ಎಲ್ಲ ಪೋಷಕಾಂಶಗಳು ಕಾಂಪಿಟೇಷನ್ ಆಗ್ಬಿಡುತ್ತೆ. ಕಾಂಪಿಟೇಷನ್ ಆಗಿ ನಮ್ಗೆ ಬೇಕಾದಂತ ಪೋಷಕಾಂಶ ಎಲ್ಲಾ ಹಣ್ಣಿನಗಳಿಗೂ ಸಿಗೋದಿಲ್ಲ. ಅದಕ್ಕೋಸ್ಕರ 3-4 ಹಣ್ಣುಗಳನ್ನು ಬಿಟ್ರೆ ನಮ್ಗೆ ಒಳ್ಳೆ ಇಳುವರಿ ಕೂಡ ತಾವು ಪಡ್ಕೋಬಹುದು. ಯಾವ ರೀತಿ ಏನಾದರೂ ಸಸ್ಯ ಸಂರಕ್ಷಣೆ ಇರಬಹುದು, ಜೊತೆಗೆ ಈಗ ಸಾಕಷ್ಟು ಮಾರ್ಕೆಟ್ನಲ್ಲಿ ಅದು ನ್ಯೂಟ್ರಿಯಂಟು ಈ ನ್ಯೂಟ್ರಿಯಂಟು ಅದು ಟಾನಿಕ್ ಇದು ಟಾನಿಕ್ ಅಂತೇಳಿ ಕಲ್ಲಂಗಡಿ ಬೆಳೆಗೆ ರೈತರು ತಂದು ಹೊಡಿತಾ ಇರ್ತಾರೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ಕಲ್ಲಂಗಡಿ ಬೆಳೆ ಹಾಕ್ತಾರೆ, ನಾಟಿ ಆಗತ್ತೆ, ಎಲ್ಲ ಮೊಳಕೆ ಬರ್ತದೆ, ಒಂದು 15-20 ದಿವಸ ಆಗತ್ತೆ, ಆಮೇಲೆ ಅದಕ್ಕೆ ಏನು ಸಬ್ಸಿಕ್ವೆಂಟ್ ಆಗಿ ಏನೇನು ಉಪಚಾರ ಮಾಡ್ಬೇಕಾಗತ್ತೆ ಕಲ್ಲಂಗಡಿಗೆ? ನಾವು ಇನ್ನೊಂದೇನಂತಂದ್ರೆ ಇಲ್ಲಿ ಕಲ್ಲಂಗಡಿಯಲ್ಲಿ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಇದ್ದಾಗ ಸಸ್ಯ ಪ್ರಚೋದನಕ ಅಂತ ಬಳಸ್ಕೋಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ 20 PPM ಜಿಬರ್ಲಿಕ್ ಆಮ್ಲ ಅಂತೇಳಿ ದ್ರಾವಣ ಅಂತ ಏನ್ ಹೇಳ್ತೀವಲ್ಲ, 1 ಲೀಟರ್ ನೀರಿಗೆ 20 PPM ಒಂದು ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಗಾತ್ರ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಕಲ್ಲಂಗಡಿಯಲ್ಲಿ ಕೀಟಗಳ ಸಂರಕ್ಷಣೆಗೆ ಬಂದಾಗ ಏನಾಗ್ಬಿಡುತ್ತಂದ್ರೆ ರೈತರಿಗೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ನಮಗೆ ರಸ ಹೀರುವ ಕೀಟಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಕಂಡು ಬರುತ್ತೆ. ಯಾಕಂತಂದ್ರೆ ಕಲ್ಲಂಗಡಿಯಲ್ಲಿ ರಸ ಹೀರುವ ಕೀಟಗಳು ಏನು ಸ್ಟ್ರಿಪ್ಸ್ ಮೈಟ್ಸ್ ಆಪಿಡ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಕಂಟ್ರೋಲ್ ಮಾಡಿದರೆ ನಮಗೆ ಮಿನಿಮಮ್ ಪರ್ಸೆಂಟ್ ನಮಗೆ ಕಲ್ಲಂಗಡಿ ಬೆಳೆದಂಗೆ. ಯಾಕಂತಂದ್ರೆ ನಮ್ಗೇನಂತಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ನಮಗೆ ಕುಂಬಳ ದುಂಬಿ ಅಂತ ಬರ್ತಾವೆ, ಇಲ್ಲ ಸಸ್ಯ ಏನು ಅಂತ ಬರುತ್ತೆ. ಅದಕ್ಕೇನ್ ಮಾಡ್ಬೇಕಂದ್ರೆ ಬಿತ್ತನೆ ಆದ 2-3 ವಾರಗಳ ನಂತರ ಪ್ರತಿ ಲೀಟರ್ ನೀರಿಗೆ ಮೆಲಾಥಿಯನ್ 50 EC ಅಂತ ಹೇಳ್ತೀವಿ ನಾವು, ಅಥವಾ ನಮಗೆ ಕಾರ್ಬರಿಲ್ ಅಂತ ಹೇಳ್ತೀವಿ, 4 ಗ್ರಾಮ್ ಕಾರ್ಬರಿಲ್ ಅಥವಾ 50 PWD ಅಂತೇಳಿ ನಮ್ಗೆ ಏನಾಗುತ್ತಂದ್ರೆ 1 ಲೀಟರ್ ನೀರಿಗೆ ಕರೆಸಿ ಸಿಂಪರಣೆ ಮಾಡಿದಾಗ ನಮ್ಗೆ ರಸ ಇರುವ ಕೀಟಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದೇನಂತಂದ್ರೆ ಇದರಲ್ಲಿ ನಮಗೆ ರಸ ಇರುವ ಕೀಟಗಳಕ್ಕೆ ನಮಗೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ ನಾವು, ಪ್ರತಿ ಹಳದಿ ಮೊಹಕ್ ಬಲೆಗಳಂತ ಹೇಳ್ತೀವಲ್ಲ, ಅದನ್ನೇನು ಮಾಡಬೇಕು, ಪ್ರತಿ ಎಕರೆಗೆ ಒಂದು 10-15 ಮೊಹಕ್ ಬಲೆಗಳನ್ನು ಹಾಕೊಂಡಾಗ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ರಸ ಇರುವ ಕೀಟಗಳು ಬೆಳೆಯ ಅಂತರದಲ್ಲಿ 1 ಫೀಟಿನ ಅಂತರದಲ್ಲಿ ನಾವು ಹಾಕೊಂಡಾಗ ಅದು ಕೀಟಗಳು ಹಾರಾಡ್ತಿರ್ಬೇಕಾದ್ರೆ ನಮಗೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ಗೆ ಅಂಟ್ಕೊಂಡು ನಮಗೆ ರಸ ಇರುವ ಕೀಟಗಳು ಕೂಡ ಪ್ರಮಾಣದಲ್ಲಿ ಕೂಡ ನಾವು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ನಾವು ಸಿಂಪರಣೆ ಮಾಡೋದು ಕೂಡ 4 ಸಿಂಪರಣೆ ಮಾಡುತ್ತಿದ್ದೇವೆ ಅಂತಂದರೆ ಮಿನಿಮಮ್ 2 ಸಿಂಪರಣೆ ಕಡಿಮೆ ಮಾಡುತ್ತೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕೋದ್ರಿಂದ ನಿಮಗೆ ಉತ್ತಮ ಕೀಟಗಳ ಸಂರಕ್ಷಣೆ ಕೂಡ ನಾವು ಮಾಡ್ಕೋಬಹುದಾಗಿದೆ. ಕಲ್ಲಂಗಡಿಯಲ್ಲಿ ನಾವು ಗಮನಿಸಿದಾಗೆ ರೈತರು ಹೇಳೋದು ಕಲ್ಲಂಗಡಿ ಇನ್ನೇನು ಕಾಯಿ ಆಗಿರ್ತದೆ, ಸ್ವಲ್ಪ ಸ್ವಲ್ಪ ದೊಡ್ಡ ಸೈಜ್ ಕಾಯಿ ಬಂದಿರ್ತದೆ, ಸಾಧಾರಣ ಸೈಜ್ ಕಾಯಿ ಆದಾಗ ಕಲ್ಲಂಗಡಿ ಬೆಳೆ ಎಲೆಗಳ ಮೇಲೆ ಒಂದು ಹಾವಿನ ಆಕಾರದಲ್ಲಿ, ಬಹಳಷ್ಟು ಜನ ರೈತರು ಹೊಲದಲ್ಲೆಲ್ಲ ನೋಡ್ತೀವಿ ಹಾವಿನ ಆಕಾರದಲ್ಲಿ ಬೆಳ್ಳಗೆ ಹಿಂಗೆ ಸ್ಟ್ರಿಪ್ಸ್ಗಳು ಬಂದ್ಬಿಡ್ತವೆ, ಅದರಿಂದ ಕಾಯಿ ಸಾಯ್ಸ್ ಆಗವಲ್ರಿ, ರೋಗ ಬಂದ್ಬಿಟ್ಟದ, ಬೂದಿ ರೋಗ ಅಂತಾರೆ, ಏನೇನೋ ರೋಗ ಹೇಳ್ತಿರ್ತಾರೆ ರೈತರು, ಬೂದಿ ರೋಗನೂ ಬಂದ್ಬಿಡತ್ತೆ. ಇದಕ್ಕೆ ಏನು ಸಮಸ್ಯೆ ಇದು? ಇದನ್ನ ಬರಲಾರ್ದಂತ ಏನು ಮಾಡ್ಬೇಕು ರೈತರು, ಬಂದಾಗ ಏನು ಮಾಡ್ಬೇಕಂತ? ಅದೇ ನಾವು ಸರ್ಪೆಂಟೈನ್ ಲೀಫ್ ಮೈನರ್ ಅಂತ ಏನೋ ಕರಿತೀವಿ, ಅದನ್ನ ಏನೋ ಎಲೆ ಮೇಲೆಗಳನ್ನು ಹೋಗಿ ಹಾವಿನಾಕಾರದ ಎಲೆಗಳ ಮೇಲೆ ನಮಗೆ ಹಾವಿನಾಕಾರದ ಇದು ಕಾಣಿಸುತ್ತೆ, ಸ್ಟವ್ ಕಾಣಿಸ್ತಿತ್ತು ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಪ್ರತಿ ಲೀಟರ್ ನೀರಿಗೆ ನಾವು ಆ ಥರ ಏನಂತಂದ್ರೆ ಬಂದಾಗ ಅದು ಏನಾಗ್ಬಿಡುತ್ತಂದ್ರೆ ಎಲೆ ಸಣ್ಣದ ಎಲ್ಲಿಗೆ ಮುಂದೆ ಫಸ್ಟ್ಗೆ ಏನೋ ಓಲ್ಡ್ ಲೀವ್ಸ್ ಏನು ಇರ್ತಾವಲ್ಲ ಆ ಎಲೆಗಳ ಮೇಲೆ ಫಸ್ಟಿಗೆ ಕಂಡು ಬರ್ತದೆ. ಆಮೇಲೆ ಏನೋ ಬರಬರ್ತಾ ಬರಬರ್ತಾ ಕ್ರಮೇಣ ಆಗಿ ಅದೇನು ಅಂತ ದೊಡ್ಡ ಹಾನಿಯನ್ನು ಮಾಡಲ್ಲ, ಬಟ್ ಏನಂತಂದ್ರೆ ರಸ ಹೀರಿ ಎಲೆಗಳದ್ದು ಮುಟ್ಟರುಗಳು ನಮಗೆ ಜಾಸ್ತಿ ಕಂಡು ಬರುತ್ತಿಲ್ಲ. ಅದಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ ಆಸಿಪೇಟ್ ಒಂದು ಲೀಟರ್ ನೀರಿಗೆ ಒಂದು ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಕೀಟಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಈಗ ಮೊನ್ನೆ ಒಬ್ಬರು ರೈತರು ಹೇಳಿದ್ರು ಸರ್, ಕಲ್ಲಂಗಡಿ ಹಾಕಿದ್ದೆ ಸೈಜ್ ಕಲ್ಲಂಗಡಿ ಸಾಧಾರಣ ಮೀಡಿಯಂ ಸೈಜ್ ಆಗಿತ್ತು, ಮುಂದೆ ಸೈಜೇ ಆಗಲಿಲ್ಲ, ಬಳ್ಳಿ ರೋಗ ಬಂತು, ಬಳ್ಳಿ ಎಲಿನ ಒಣಗಾಕ ಹತ್ತಿಬಿಟ್ಟು ಒಂದೊಂದು ಎಲೆ ಒಣಗಿದು, ಬೂದಿ ರೋಗ ಬಂತು, ಭಾಳಷ್ಟು ಹಾನಿ ಆಗಿಬಿಡ್ತು ಸರ್, ಕಲ್ಲಂಗಡಿ ಆಗಲೇ ಇಲ್ಲ, ಲಾಸ್ ಆಗಿಬಿಡ್ತು ಅಂತ ಹೇಳ್ತಿರ್ತಾರೆ. ಹೇಗೆ ಇಲ್ಲಿ ಮುನ್ನೆಚ್ಚರಿಕೆಯನ್ನು ತಗೋಬೇಕು, ವಿಶೇಷವಾಗಿ ಕಲ್ಲಂಗಡಿಗೆ ರೋಗದ ಸಮಸ್ಯೆ ಭಾಳಷ್ಟು ಹೇಳ್ತಿರ್ತಾರೆ ರೈತರು? ನಮಗೆ ಈ ಥರ ರೋಗ ಬಂದಾಗ ನಾವು ಏನು ಮಾಡ್ಕೋಬೇಕಂದ್ರೆ ಜಿಬ್ಬು ರೋಗ ಅಂತೀವಿ ಅಥವಾ ನಾವೇನಂತ ಬೂಜು ತುಪ್ಪಟ ರೋಗ ಅಂತ ಹೇಳ್ತೀವಿ ನಾವು, ಕರೆದಲ್ಲ ಬೂದಿ ರೋಗ ಅಂತ ಏನು ಕರಿತೀವಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾವು ಕಂಡು ಬಂದಾಗ ಸ್ವಲ್ಪ ಅಲ್ಲಿ ಇಲ್ಲಿ ನಮಗೆ ಎಲೆಗಳ ಮೇಲೆ ಭಾಗ ಅಲ್ಲಿ ಒಂಚೂರು ಏನಂತಂದರೆ ನಮಗೆ ಸ್ವಲ್ಪ ಎಲೆ ಚುಕ್ಕಿ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿಗೆ 1 ml ನೀವು ಕಾಂಟಾಫ್ ಅದನ್ನ ನಾವು ಹೆಕ್ಸಾಕ್ನೋಜಲನ್ ಅಂತ ಕರಿತೀವಿ, ಅದನ್ನು ಪ್ರತಿ ಲೀಟರ್ ನೀರಿಗೆ 1 ml ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಆ ರೋಗವನ್ನು ಕೂಡ ತಡೆಗಟ್ಟಬಹುದು. ಆಮೇಲೆ ಇನ್ನೊಂದೇನಂತಂದ್ರೆ ನಾವು ಕಲ್ಲಂಗಡಿಯಲ್ಲಿ ನಿಮಗೆ ಮನೆಯಲ್ಲಿ ಆಕಳ ಇತ್ತು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ ಅಂದ್ರೆ 1 16 ಲೀಟರ್ ನೀರಿಗೆ 1 ಲೀಟರ್ ನಾವು ಗೋಮೂತ್ರ ಹಾಕಿ ಸಿಂಪಡಣೆ ಮಾಡುವುದರಿಂದ ಈ ರೋಗಗಳನ್ನು ಕೂಡ ತಾವು ತಡೆಗಟ್ಟಬಹುದು. ಇನ್ನೊಂದೇನಂತಂದ್ರೆ ಮೆಟ್ಲಾಕ್ಸಿಲ್ ಅಂತ ಹೇಳ್ತೀವಿ ನಾವು ಅಥವಾ ಕಾರ್ಬನ್ ಡೈಜಿಮ್ ಅಂತ ಹೇಳ್ತೀವಿ, ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಹಾಕಿ ನೀವು ಸಿಂಪಡಣೆ ಮಾಡಿದಾಗ ನೀವು ಬೂದು ರೋಗವನ್ನು ಕೂಡ ನಾವು ತಡೆಗಟ್ಟಬಹುದು. ಇಲ್ಲಿ ಕಲ್ಲಂಗಡಿಯಲ್ಲಿ ಕಾಯಿ ಒಂದು ಸೈಜ್ ಆಗತ್ತೆ, ಹರಿಬೇಕಾದದ್ದು ಒಂದು ಹಂತ, ರೈತರು ಹೇಗೆ ಗಮನಿಸ್ಬೇಕಂತೀರಿ? ಯಾವ ಹಂತ ಒಮ್ಮೆ ಗೊತ್ತಾಗೋದಿಲ್ಲ, ಹರಿದು ಬಿಡ್ತಾರೆ ಕಾಯಿ, ಇನ್ನೂ ಒಳಗೆ ಕೆಂಪಾಗಿರಂಗಿಲ್ಲ, ಮೆಚೂರಿಟಿ ಆಗಿರಂಗಿಲ್ಲ, ಹೇಗೆ ಇಲ್ಲಿ ಹರಿಯೋದು ಗಮನಿಸಬೇಕಾಗತ್ತೆ? ಅಂದ್ರೆ ಕೊಯ್ಲು ಮಾಡೋದು ಒಂದು ಹಂತವನ್ನು ಹೇಗೆ ಕಂಡಿಡಬೇಕು ರೈತರು? ಇಲ್ಲಿ ರೈತರಿಗೆ ನಮಗೆ ಸೈಜ್ ಬರುತ್ತೆ ಅಂತೇಳಿ ಕಟಾವು ಮಾಡೋದ್ರಿಂದ ಸ್ವಲ್ಪ ಹಾನಿ ಕೂಡ ಒಳಗಾಗ್ತಿದ್ದಾರೆ ರೈತರು ಇತ್ತೀಚಿನ ದಿನಗಳಲ್ಲಿ. ಏನ್ ಮಾಡ್ಬೇಕಂತಂದ್ರೆ ನಮ್ಗೆ ಅದ್ರದ್ದೊಂದು ಇಂಡಿಕೇಶನ್ ಇರುತ್ತೆ, ಅದು ಹೆಂಗಂತಂದ್ರೆ ಹಣ್ಣು ಚೆನ್ನಾಗಿ ದೊಡ್ಡ ಸೈಜ್ ಬಂದಿದೆ ಅಂತಂದ ಮೇಲೆ ಅದು ಹಣ್ಣಾಗಿರುತ್ತೆ ಅಂತೇಳಿ ನಾವು ತಿಳ್ಕೊಳೋದು ಅದು ತಪ್ಪು ಕಲ್ಪನೆ. ಯಾಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಅದ್ರ ತುದಿ ಆಕಾರದಲ್ಲಿ ನಮ್ಗೆ ಏನಿರುತ್ತಲ್ಲ ಅದು ಸ್ಟೆಮ್ ಅಂತ ಏನಿರ್ತಾವಲ್ಲ ಅದೇನಂತಂದ್ರೆ ಅದು ಪೂರ್ತಿ ಒಣಗು ರೂಪದಲ್ಲಿನೂ ಬರುತ್ತೆ. ಆಮೇಲೆ ನಮ್ಗೆ ಏನಾಗತ್ತಂದ್ರೆ ಎಲೆ ಹಣ್ಣನ್ನು ಎತ್ತಿ ಹಿಡಿದು ಅದನ್ನ ಬಾರಿಸಿದ್ರೆ ಒಂದು ಡಲ್ ಸೌಂಡ್ ಬರುತ್ತೆ ನಮ್ಗೆ, ಅದರ ಆಕಾರವನ್ನು ಕೂಡ ನಾವು ಗುರುತಿಸಿ ನಾವು ಕಟಾವನ್ನು ಮಾಡಬಹುದು. ಆಮೇಲೆ ಇನ್ನೊಂದೇನಂತಂದ್ರೆ ಎಲೆಗಳ ಭಾಗ ಏನಾಗುತ್ತೋ ಹಳದಿ ಆಕಾರದಕ್ಕೆ ತಿರುಗ್ತಾವ ನಮ್ಗೆ, ಅದಕ್ಕೆ ಆ ಟೈಮಲ್ಲಿ ಕೂಡ ನಾವು ಇದು ಕೂಡ ನಮಗೆ ಇಂಡಿಕೇಶನ್ ತೋರಿಸ್ತದೆ, ಆ ಟೈಮ್ ಕೂಡ ನಾವು ಅದನ್ನು ಕಟಾವು ಮಾಡ್ಕೋಬಹುದು. ನೀವು ಸಾಕಷ್ಟು ಕ್ಷೇತ್ರ ಮಟ್ಟದಲ್ಲೆಲ್ಲ ಹೋಗಿರ್ತೀರಿ, ಕಲ್ಲಂಗಡಿ ತೋಟಗಳಿಗೆ ಭೇಟಿ ಕೊಟ್ಟಿರ್ತೀರಿ, ರೈತರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸಿದ್ರೆ ಏನ್ ತಪ್ಪು ಮಾಡ್ತಿರ್ತಾರೆ ರೈತರು? ಇನ್ನೊಂದೇನಂತಂದ್ರೆ ರೈತರು ಸ್ಪೇಸಿಂಗ್ ಮೇಂಟೈನ್ ಮಾಡೋದಿಲ್ಲ, ಅಂತರ ಚೌಕ ಕರೆಕ್ಟ್ ಮೇಂಟೈನ್ ಮಾಡಂಗಿಲ್ಲ. ಆಮೇಲೆ ಇನ್ನೊಂದೇನಂತಂದ್ರೆ ಸ್ವಲ್ಪ ಸ್ಪ್ರೇ ಮಾಡೋದು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಆಗಲಿ ಈ ಥರ ಸೈರು ಕೀಟಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಇಂಥರ ಟ್ರ್ಯಾಪ್ಸ್ಗಳನ್ನು ಕೂಡ ಅಳವಡಿಸಿಕೆ ಮಾಡ್ಕೊಂಡು ಅನ್ನೋದಿಲ್ಲ. ಇನ್ನೊಂದೇನಂತಂದ್ರೆ ಸ್ವಲ್ಪ ನಾವು ಹೇಳ್ತೀವಿ ಹರಿ ನೀರಾವರಿಗಿಂತ ನಮಗೆ ಡ್ರಿಪ್ ನೀರಾವರಿನೇ ಮಾಡಿಕೊಂಡ್ರೆ ಉತ್ತಮ ಅಂತೇಳಿ. ಆಮೇಲೆ ಯಥೇಚ್ಛವಾಗಿ ನೀರನ್ನು ಕೂಡ ಬಳಸ್ತಾರೆ ರೈತರು, ಅದಕ್ಕೋಸ್ಕರ ನಮ್ಗೆ ಏನಂತಂದ್ರೆ ನಮಗೆ ಯಾವ ಪ್ರಮಾಣದಲ್ಲಿ ಎಷ್ಟು ನೀರನ್ನು ಬೇಕು ನಮ್ಮ ವಾತಾವರಣಕ್ಕೆ ನೋಡೋಣ. ಫಾರ್ ಎಕ್ಸಾಂಪಲ್ ನಿಮಗೆ ಹಳ್ಳದ ಸೈಡ್ ಆಗಲಿ ಅಥವಾ ನಮಗೆ ನದಿ ಪಕ್ಕದಲ್ಲಿ ನಾವು ಕಲ್ಲಂಗಡಿಯನ್ನು ಮಾಡಿದರೆ ಪದೇ ಪದೇ ನೀರು ಬಿಡೋದು ಅವಶ್ಯಕತೆ ಏನಿಲ್ಲ, ಯಾಕಂತಂದ್ರೆ ಅದು ಕಲ್ಲಂಗಡಿ ಬಳಿ ತನ್ನಿಂದ ತಾನೇ ಕೂಡ ಅದನ್ನು ನೀರು ಹಿಡ್ಕೊಂಡು ಕೆಪಾಸಿಟಿಯನ್ನು ಕೂಡ ತನ್ನ ಹತ್ರ ಬೆಳೆಸ್ಕೊಂಡಿದೆ. ಅದಕ್ಕೋಸ್ಕರ ನಮಗೆ ವಾತಾವರಣಕ್ಕನುಗುಣವಾಗಿ ನಾವು ನೀರನ್ನು ಕೂಡ ನಾವು ಬಳಸೋದು ಒಳ್ಳೆಯದು. ಕಲ್ಲಂಗಡಿಯನ್ನ ರಾಶಿ ಮಾಡಿದ ಮೇಲೆ ಎಷ್ಟು ದಿನವರೆಗೆ ಇದನ್ನ ಸಂಗ್ರಹಣೆ ಮಾಡಬಹುದು ಅಂತಿರ್ತಾವೆ? ತಿನ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಕಲ್ಲಂಗಡಿ ಎಷ್ಟು ದಿವಸವರೆಗೆ ನಾವು ತಿನ್ಲಿಕ್ಕೆ ಯೋಗ್ಯವಾಗಿರುತ್ತೆ? ನಾವು ಕಲ್ಲಂಗಡಿಯನ್ನು ಕಾಮನ್ ಆಗಿ ನಾವು ನೋಡೋದ್ರಿಂದ ಈಗೇನಾಗುತ್ತೆ ಅಂದ್ರೆ ನಾವು ಹಾರ್ವೆಸ್ಟ್ ಮಾಡಿದ ತಕ್ಷಣ ನಾವು ಮಾರಾಟಕ್ಕೆ ಹೋಗಿ ನಮ್ಗೆ ಇವತ್ತಿನ ಮಾರಾಟ ಆಗತ್ತೆ ಅಂತೇಳಿ ನಾವು ಅನ್ಕೊಳೋದು ತಪ್ಪು. ಯಾಕಂತಂದ್ರೆ ನಮ್ಗೆ ಕನ್ಸ್ಯೂಮರ್ ಯಾವ ರೀತಿ ಡಿಮ್ಯಾಂಡ್ ಮಾಡೋದ್ರೆ ಅದಕ್ಕೆ ನಾವು ಅನುಗುಣವಾಗಿ ನಾವು ಮಾರಾಟ ಮಾಡಬೇಕಾಗತ್ತೆ. ಇದನ್ನೇನು ಇಲ್ಲ ಅಂತಾನು 8-10 ದಿನದ ತನ ಕೂಡ ನಾವು ಸಂಗ್ರಹಣೆ ಮಾಡಿ ಇಡಬಹುದು. ಯಾಕಂತಂದ್ರೆ 90% ನೀರಿನ ಪ್ರಮಾಣನೇ ಹೊಂದಿರುತ್ತೆ ಕಲ್ಲಂಗಡಿಯಲ್ಲಿ, ಅದಕ್ಕೋಸ್ಕರ ನಾವು 8-10 ದಿನ ತನ ಕೂಡ ನಾವು ಸಂಗ್ರಹಣೆ ಮಾಡಿ ಇಟ್ಕೊಳ್ಬಹುದು. ಮಾಡಬಹುದು. ಈಗ ಬಳ್ಳಿಯಲ್ಲಿನೇ ಧಾರಣೆ ಇಲ್ಲ, ಇವತ್ತು ನಾನು ಲೇಟ್ ಆಗಿ ಮಾಡಿರತ್ತು ಅಂತ ಹೇಳಿ ಮೆಚೂರ್ಡ್ ಆದಂತ ಒಂದು ಕಾಯಿಯನ್ನ ಬಳ್ಳಿಯಲ್ಲಿನೇ ಎಷ್ಟು ದಿವಸ ಬಿಡಬಹುದು? ಅಲ್ಲೇ ಬಳ್ಳಿಯಲ್ಲಿ ಬಿಟ್ಟರೆ ಏನಾಗುತ್ತೆ ಕಾಯಿಗೆ? ನಾವು ಬಳ್ಳಿಯಲ್ಲಿ ಬಿಡೋದ್ರಿಂದ ನಮ್ಗೆ ಸ್ವಲ್ಪ ಹಾನಿಯನ್ನು ಒಳಗಿಸಬಹುದು. ಯಾಕಂತಂದ್ರೆ ನಮ್ಗೆ ಬಳ್ಳಿಯಲ್ಲಿ ಬಿಟ್ಟರೆ ಏನ್ ತಪ್ಪೇನಿಲ್ಲ, ಸ್ವಲ್ಪ ಇನ್ನ 8-10 ದಿನ 15 ದಿನ ಕೂಡ ನಾವು ಬಿಡಬಹುದು. ಬಟ್ ಏನಂತಂದ್ರೆ ಬಳ್ಳಿಯಲ್ಲಿ ಬಿಟ್ಟಾಗ ಅದನ್ನ ಸ್ವಲ್ಪ ತಿರುಗಿಸಿ ಇಡ್ತಾ ಇರ್ಬೇಕು. ಅದನ್ನ ಡೇ ಬೈ ಡೇ ಏನ್ ಮಾಡ್ಬೇಕಂದ್ರೆ, ಇಲ್ಲ ಒಂದೇ ಸೈಡ್ ನೀವು ಇಟ್ಬಿಟ್ರೆ ಅಂದ್ರೆ ಅಲ್ಲಿ ಕೊಳೆ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಗೆ. ಅದಕ್ಕೆ ಆಮೇಲೆ ನೀರು ನಿಲ್ಲಿಸ್ಬಿಡ್ಬೇಕು. ಅಲ್ಲಿ ನೀರು ನಾವು ನಿಲ್ಲಿಸ್ಲಿಲ್ಲ ಕಲ್ಲಂಗಡಿಯಲ್ಲಿ ಅಂತಂದ್ರೆ ನಮ್ಗೆ ಶುಗರ್ ಕಂಟೆಂಟ್ ಅಲ್ಲಿ ಕಡಿಮೆ ಆಗ್ಬಿಡುತ್ತೆ, ಸ್ವೀಟ್ನೆಸ್ ಕಡಿಮೆ ಆಗುತ್ತೆ. ನಮ್ಗೆ ನೀರು ಹೆಚ್ಚಿ ಬಿಡೋದ್ರಿಂದ ನಮ್ಗೆ ಸ್ವೀಟ್ ಪ್ರಮಾಣದಲ್ಲಿ ಅದ್ರಲ್ಲಿ ಕಡಿಮೆ ಆಗತ್ತೆ. ಅದಕ್ಕೋಸ್ಕರ ನಾವು ಒಣ ಹವೆಯಲ್ಲಿ ಇಟ್ಟು ಆಮೇಲೆ ಅದನ್ನ ಕಲ್ಲಂಗಡಿ ಸ್ವಲ್ಪ ತಿರುಗಿಸ್ತಾ ಇಡ್ತಾ ಇರ್ಬೇಕು. ಏನಂತಂದ್ರೆ ಕೆಳಭಾಗದಲ್ಲಿ ನಾವು ಭತ್ತದ ಹುಲ್ಲು ಆಗಲಿ ಅಥವಾ ಇನ್ಯಾವುದೇ ನಮ್ಮ ಹೊಲದಲ್ಲಿ ಸಿಗ್ತಕ್ಕಂಥ ಹುಲ್ಲುಗಳನ್ನು ಕಸಕಡ್ಡಿಗಳನ್ನು ಇಟ್ಟು ಅದನ್ನ ಮೇಲೆ ನಾವು ತಿರುಗಿಸಿ ಇಡ್ತಾ ಇರಬೇಕು ಡೇ ಬೈ ಡೇ. ಅಂದ್ರೆ ನಮ್ಗೆ ಒಂದು ಕ್ವಾಲಿಟಿ ಅಂತ ಬಿಡಬಹುದು ಸರ್. ಒಳ್ಳೇದು ಡಾಕ್ಟರ್ ಅರವಿಂದ್ ಅವರೇ, ಇದುವರೆಗೂ ಕಲ್ಲಂಗಡಿ ಬೇಸಾಯದ ಬಗ್ಗೆ ಮಾಹಿತಿಯನ್ನ ಒದಗಿಸಿದ ರೈತರಿಗೆ. ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ, ಏನು ಒಂದು ಕಿವಿ ಮಾತು ಕಲ್ಲಂಗಡಿ ಬೆಳೆಯುವಂತವ್ರಿಗೆ? ನಮ್ಗೆ ರೈತರಿಗೆ ಹೇಳೋದಂದ್ರೆ, ನಾವು ಯಾವುದೇ ಬೆಳೆಗಳನ್ನು ಬೆಳೆಯಲ್ಲಿ ನಮ್ಗೆ ಸೀಸನ್ ತಕ್ಕಂತೆ ನಾವು ಈಗ ಕಲ್ಲಂಗಡಿ ಫಾರ್ ಎಕ್ಸಾಂಪಲ್ ಕಲ್ಲಂಗಡಿ ತಗೊಂಡಾಗ ನಾವು ಅಕ್ಟೋಬರ್ ಮತ್ತು ನವೆಂಬರ್ ನಲ್ಲಿನೇ ಸ್ಟಾರ್ಟ್ ಮಾಡಬೇಕು. ನಮ್ಗೆ ಸ್ಥಳೀಯಗನುಗುಣವಾಗಿ ಹೊಂದಿರ್ತಕ್ಕಂಥ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಕಡಿಮೆ ಖರ್ಚು ಮಾಡಿ ಮಲ್ಚಿಂಗ್ ಮಾಡಿ ಡ್ರಿಪ್ ಮುಖಾಂತರ ಮಾಡಿದಾಗ ನಮ್ಗೆ ಹೆಚ್ಚಿನ ಇಳುವರಿ ಬರುತ್ತೆ, ಆಮೇಲೆ ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಈ ತರ ನೀವು ಮಾಡ್ಕೊಂಡ್ರೆ ಉತ್ತಮವಾದ ಇಳುವರಿಯನ್ನು ಕೂಡ ತಾವು ಪಡ್ಕೋಬಹುದು. ಒಳ್ಳೇದು. ರೈತರಿಗೆ ನಿಮ್ಮ ಫೋನ್ ಸಂಖ್ಯೆ ಕೊಡ್ತೀರಾ? ಕಲ್ಲಂಗಡಿ ಬೆಳೆಯುವಂತವ್ರು, ಬೇರೆ ಹಣ್ಣಿನ ಬೆಳೆ ಬೆಳೆಯುವಂತವ್ರು ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ಒಮ್ಮೆ ರೈತರಿಗೆ ಫೋನ್ ಸಂಖ್ಯೆ ಹೇಳ್ಬಿಡಿ. ಮೊಬೈಲ್ ನಂಬರ್ 9880252512. ಒಳ್ಳೇದು. ಇದುವರೆಗೆ ನಮ್ಮ ರೈತರಿಗೆ ಕಲ್ಲಂಗಡಿ ಬೇಸಾಯದ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಗಾಗಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಡನೆ ಮಾಹಿತಿಯನ್ನು ಮಾಡಿಕೊಂಡಿದ್ರಿ. ಇವರೊಡನೆ ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆಯನ್ನು ಕೇಳಿದ್ರಿ. ರೈತ ಬಾಂಧವರಿಗೆ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು ಅಮರೇಶ್ ಆಶಿಹಾಳ್ ಅವರಿಂದ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 47-57% ಮತ್ತು ಕನಿಷ್ಠ ಆರ್ದ್ರತೆ 23-26% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನ ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆ ಆಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ್ದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆ ಆಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10 ರಿಂದ 12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಇನ್ನು ಕಲ್ಲಂಗಡಿಯನ್ನು ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ಎಕರೆಗೆ 1 ಜೇನು ಪೆಟ್ಟಿಗೆಯನ್ನು ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4 ರಿಂದ 5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಫ್ರಫನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15 ರಿಂದ 20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡುಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ಕ್ರಮವಾಗಿ ಬೆದೆಗೆ ಬರಲು ಸಹಾಯ ಆಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೂ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು ಕೇಳಿದ್ರಿ ಅಮರೇಶ್ ಆಶಿಹಾಳ್ ಅವರಿಂದ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಕಡಲೆಕಾಳು ಕನಿಷ್ಠ 4,255 ಗರಿಷ್ಠ 5,375, ಹತ್ತಿ ಹೈಬ್ರಿಡ್ 44 7,400 ರಿಂದ 7,405, ಅಲ್ಸಂದೆ 5,685 ರಿಂದ 6,455, ಶೇಂಗಾ ಗುಂಗ್ರು 4,496 ರಿಂದ 6,521, ಬಿಳಿಜೋಳ 3,029 ರೂಪಾಯಿಗಳು, ಸೋನಾ ಮಸೂರಿ ಭತ್ತ 2,529, ಕೆಂಪು ತೊಗರಿ 6,229 ರಿಂದ 7,000 ಹಾಗೂ ಬಿಳಿ ತೊಗರಿ 6,810 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ಇದಾಗಿತ್ತು ಇಂದಿನ ಕೃಷಿರಂಗ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಸಂಸ್ಕರಣೆ ಕುರಿತು ತಜ್ಞರಾದ ಡಾ ವೀಣಾ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನ. ಇದುವರೆಗೂ ಕಾರ್ಯಕ್ರಮ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ, ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನು ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ನು ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ವಾಣಿಜ್ಯ ಪ್ರಕಟಣೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತದಲ್ಲಿ ಭಜನಾ ಪದಗಳನ್ನು ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ರಂಗಪ್ಪ ಹಾಗೂ ಸಂಗಡಿಗರಿಂದ. ಮನ ಮುರಿದೋವನು ಮ್ಯಾಲೆ ಮಾಡಿದೋ ಗಂಗಾ, ಏನೇ ಗಾರೆ ನೋವ ಗಂಗಾ, ನೋಟೋ ಜನ ನೋವಾ ಬಾವಾ